ಹಣ ಗಳಿಸಿ ಇಡತಿದಿ ಹೆಚ್ಚ ಸಾಯೋ ತನಕ ತಿಂತಿದ್ದು ನುತ್ತ ಹಣ ಗಳಿಸಿ ಇಡತಿದಿ ಹೆಚ್ಚ ಗಳಿಸಿ ಗಳಿಸಿ ಇಡತಿದಿ ಹುಚ್ಚ ಸಾಯೋ ತನಕ ತಿಂತಿದ್ದು ನುಚ್ಚ ಬಾಯಿ ಮಾತ ಬೆಲ್ಲದ ಅಚ್ಚ ಬಾಯಿ ಮಾತ ಬೆಲ್ಲದ ಅಚ್ಚ ಪರೋಪಕಾರ ಮಾಡಲಿಲ್ಲ ಹುಚ್ಚ ಯಾರ ಹೊಲ ಯಾರ ಮಾನೆ ನಂದು ನಂದು ಅಂತೀಯಲ್ಲ ಯಾರ ಹೊಲ ಯಾರ ಮಾನೆ ನಂದು ನಂದು ನಂದು ನಂದು ಅಂತೀಯಲ್ಲ ಮನುಷ್ಯ ಜನ್ಮ ದೊಡ್ಡದೈತಿ ತಿಳಿಯಲಾರ್ದ ವ್ಯರ್ಥ ಕುಂತಿ ಮನುಷ್ಯ ಜನ್ಮ ದೊಡ್ಡದೈತಿ ಮನುಷ್ಯ ಜನ್ಮ ದೊಡ್ಡದೈತಿ ತಿಳಿಯಲಾರ್ದ ವ್ಯರ್ಥ ಕುಂತಿ ಹಗಲು